ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಶೇಷಾದ್ರಿಪುರಂ ಎಜುಕೇಷನ್ ಟ್ರಸ್ಟ್ ಅಧೀನದಲ್ಲಿ ನಡೆಸಲ್ಪಡುತ್ತಿರುವ ಮೈಸೂರಿನ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ನಲ್ಲಿ ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಕೋರ್ಸ್ ಅಪ್ರೂವ್ಡ್ ಬೈ AICTE ಅಂಡ್ ಅಫಿಲಿಯೇಟೆಡ್ ಟು ಯೂನಿವರ್ಸಿಟಿ ಆಫ್ ಮೈಸೂರ್. ಹೈಲಿ ಕ್ವಾಲಿಫೈಡ್ ಅಂಡ್ ಡೆಡಿಕೇಟೆಡ್ ಟೀಮ್ ಆಫ್ ಫ್ಯಾಕಲ್ಟಿ, ಅಡ್ವಾನ್ಸ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ವ್ಯಾಲ್ಯೂ ಆಡೆಡ್ ಅಂಡ್ ಸರ್ಟಿಫಿಕೇಟ್ ಕೋರ್ಸಸ್, ಇಂಡಸ್ಟ್ರಿಯಲ್ ಅಕಾಡೆಮಿಕ್ ಇಂಟರ್ಫೇಸ್, ಇಂಡಸ್ಟ್ರಿಯಲ್ ವಿಸಿಟ್, ಕಾರ್ಪೊರೇಟ್ ಮೆಂಟರಿಂಗ್ ಅಂಡ್ ಬ್ಲೆಂಡೆಡ್ ಲರ್ನಿಂಗ್, ಪ್ಲೇಸ್ಮೆಂಟ್ ಅಂಡ್ ಇಂಟರ್ನ್ಶಿಪ್ ಅಸಿಸ್ಟೆನ್ಸ್. ಕೈಗೆಟುಕುವ ಫೀಸ್ ಮತ್ತು ಅರ್ಹತೆಯನ್ನಾಧರಿಸಿ ಮೆರಿಟ್ ಸ್ಕಾಲರ್ಶಿಪ್ಗಳೊಂದಿಗೆ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಿಗೂ ಆದ್ಯತೆ. ಹಾಸ್ಟೆಲ್ ಹಾಗೂ ಪಿಜಿ ಸೌಲಭ್ಯವೂ ಇದೆ. ನಿಮ್ಮ ಎಂಬಿಎ ಕನಸನ್ನು ಸಾಕಾರಗೊಳಿಸಲು ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್, ಹೆಬ್ಬಾಳ್ ರಿಂಗ್ ರೋಡ್, ಮೈಸೂರು. ಕಾಲ್ ಮಾಡಿ 9880881982. ಹಾಸನದ ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಆಫರ್. 5x3 ಡೈನಿಂಗ್ ಸೆಟ್, 6 ಚೇರ್ ವಿತ್ ಗ್ಲಾಸ್, 19,999 ರೂಪಾಯಿಗೆ. ಹೈಟೆಕ್ ಫರ್ನಿಚರ್ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಮಹತ್ವ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸೈಯದ್ ಇಮ್ರಾನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಮಾಡಿಕೊಳ್ಳೋಣ. ಜೇನು ಕೃಷಿ ಇವತ್ತು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರತಕ್ಕಂಥ ಒಂದು ಕೃಷಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸ್ವಚ್ಛವಾದಂತಹ ಅಥವಾ ಶುದ್ಧವಾದಂತಹ ಜೇನುತುಪ್ಪದ ಲಭ್ಯತೆ ಎಲ್ಲ ಭಾಗದಲ್ಲೂ ಕೂಡ ಇಲ್ಲ. ಹಾಗಾಗಿ ಇವತ್ತು ಶುದ್ಧವಾದ ಜೇನುತುಪ್ಪಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಳ್ಳೆ ಬೇಡಿಕೆ ಇದೆ. ವಿದೇಶಗಳಿಗೆ ರಫ್ತನ್ನು ಮಾಡಬಹುದು. ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ದೇಶ. ಇಲ್ಲಿಯೂ ಕೂಡ ಇದಕ್ಕೆ ಹೆಚ್ಚು ಬೇಡಿಕೆ ಇದೆ. ಇದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿ ಇವತ್ತು ಜೇನು ಕೃಷಿ ಅನ್ನುವಂಥದ್ದನ್ನು ನಾವು ಕಾಪಾಡಿಕೊಳ್ಳಬೇಕು. ಯಾಕೆಂದರೆ ನಾನು ಆಗಲೇ ಹೇಳಿದ ಹಾಗೆ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ದೇಶಕ್ಕೆ ಅಗತ್ಯ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನು ನಾವು ಪೂರೈಕೆ ಮಾಡಬೇಕು ಅಂತ ಅಂದಾಗ ಕೇವಲ ಉಳುಮೆ ಮಾಡುವುದರಿಂದ ಅಥವಾ ಬಿತ್ತನೆ ಮಾಡುವುದರಿಂದ ಅಥವಾ ಸಾಗುವಳಿ ಮಾಡುವುದರಿಂದ ಸಾಕಾಗೋದಿಲ್ಲ. ಪರಾಗಸ್ಪರ್ಶ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ನಾವು ಬೆಳೆದುಕೊಳ್ತಕ್ಕಂತಹ ಬೆಳೆಯಲ್ಲಿ ಉತ್ತಮವಾದಂತಹ ಇಳುವರಿ ಬರಬೇಕು ಮತ್ತು ಗುಣಮಟ್ಟದ ಉತ್ಪಾದನೆ ನಮಗೆ ಆಗಬೇಕು ಅಂತ ಅಂದಾಗ ಈ ಜೇನು ಕೃಷಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಜೇನು ನೊಣಗಳು ಈ ಒಂದು ಬೆಳೆಗೆ ಬಂದು ಇಲ್ಲಿ ಮಾಡುವಂತಹ ಪರಾಗಸ್ಪರ್ಶದಿಂದ ಆ ಪರಾಗಸ್ಪರ್ಶ ಕ್ರಿಯೆಯ ಮೇಲೆ ನಮ್ಮ ಆ ವರ್ಷದ ಇಳುವರಿ ಅನ್ನುವಂಥದ್ದು ಮತ್ತು ನಮ್ಮ ಉತ್ಪಾದನೆಯ ಗುಣಮಟ್ಟ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹೀಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ನೆರವಾಗ್ತಾ ಇರತಕ್ಕಂತಹ ಜೇನು ನೊಣಗಳು ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಆರ್ಥಿಕವಾಗಿ ಅನುಕೂಲವನ್ನು ಮಾಡ್ತಾ ಇರತಕ್ಕಂತಹ ಈ ಜೇನು ನೊಣಗಳ ಬಗ್ಗೆ, ಅವುಗಳ ಸಾಕಾಣಿಕೆಯ ಬಗ್ಗೆ ಇವತ್ತು ಮಾಹಿತಿಯನ್ನು ನಾವು ಮಾಡಿಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಸೈಯದ್ ಇಮ್ರಾನ್ ಅವರು. ಸೈಯದ್ ಅವರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಜೇನು ಕೃಷಿ ಅನ್ನುವಂಥದ್ದು ಇವತ್ತು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಏನು ಈ ಜೇನು ಕೃಷಿ ಅಂತ ಹೇಳಿದರೆ, ಈ ಜೇನು ಕೃಷಿಯ ಪ್ರಾಮುಖ್ಯತೆ ಏನು? ಜೇನು ಕೃಷಿ ಅಂತಂದ್ರೆ ಜೇನು ಹುಳುಗಳು ಅವುಗಳ ಉತ್ಪನ್ನಗಳಿಗೆ, ಅಂದ್ರೆ ಈ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಏನಂದ್ರೆ ಬರೀ ಜೇನು ಕೃಷಿ ಅಂತ ಅನ್ಕೊಂಡಿದೀವಿ. ಆದರೆ ಇತರ ಉತ್ಪನ್ನಗಳಾದ ಜೇನುತುಪ್ಪ ಆಗಿರ್ಬೋದು, ಜೇನಿನ ಮೇಣ ಆಗಿರ್ಬೋದು, ರಾಯಲ್ ಜೆಲ್ಲಿ ಅಂತ ರಾಜಶಾಹಿ ರಸ ಸೆಕ್ರೇಟ್ ಮಾಡ್ತವೆ ವರ್ಕರ್ ಬೀಸ್, ಅದ ಆಗಿರ್ಬೋದು, ಅಥವಾ ಜೇನಿನ ಅಂಟು ಹಾಗೂ ಜೇನಿನ ವಿಷ, ಇದೆಲ್ಲ ಜೇನಿನ ಉತ್ಪನ್ನಗಳು. ಹಾಗೂ ನಮಗೆ ಕಣ್ಣಿಗೆ ಕಾಣದಲ್ಲಿ ಇರುವಂತಹ ಸೇವೆ ಅಂತಂದ್ರೆ ಅದು ಪ್ರಾಮುಖ್ಯತೆಯಾಗಿರುವಂತದ್ದು ಅಂತಂದ್ರೆ ಪರಾಗಸ್ಪರ್ಶ. ಇವೆಲ್ಲಾನು ಸಾಕಾಣೆ ಮಾಡುವ ಒಂದು ಕಲೆ ಮತ್ತು ಹವ್ಯಾಸವನ್ನು ಜೇನು ಸಾಕಾಣಿಕೆ ಅಂತ ಕರಿತೀವಿ. ಜೇನು ಸಾಕಾಣಿಕೆ ಇವತ್ತು ನಿನ್ನೆದಲ್ಲ, ಇದು ಇತಿಹಾಸ ಪೂರ್ವದಿಂದ ಕೂಡ ಬಂದಿದೆ. ಎರಡನೇದಾಗಿ ಜೇನು ಸಾಕಾಣಿಕೆಯ ಪ್ರಾಮುಖ್ಯತೆ ಏನು ಅಂತಂದ್ರೆ, ಇವಾಗಲೇ ಹೇಳಿದಂಗೆ ಇದು ಬಹು ಆದಾಯ ಮೂಲವಾಗಿದೆ. ಅಂದ್ರೆ ಜೇನುತುಪ್ಪ ಆಗಿರ್ಬೋದು, ಮೇಣ, ರಾಯಲ್ ಜೆಲ್ಲಿ, ವಿಷ ಅಥವಾ ಜೇನಿನ ಅಂಟು, ಇವೆಲ್ಲಾನು ಒಂದು ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಆಗಿರ್ಬೋದು, ಕಾಸ್ಮೆಟಿಕ್ ಇಂಡಸ್ಟ್ರೀಸ್ ಅಲ್ಲಿ ಆಗಿರ್ಬೋದು ಅಥವಾ ಮೆಡಿಸಿನಲ್ ಇಂಡಸ್ಟ್ರೀಸ್ ಅಲ್ಲಿ ಆಗಿರ್ಬೋದು ತುಂಬಾ ಪ್ರಾಮುಖ್ಯತೆಯನ್ನು ಕಂಡುಕೊಂಡಿದೆ. ಅಂದ್ರೆ ಮೇಣದಿಂದ ನಮಗೆ ಗೊತ್ತಿರಂಗೆ ಶೂ ಪಾಲಿಶ್ ಆಗ್ತವೆ, ಆಮೇಲೆ ಲಿಪ್ಸ್ಟಿಕ್ ಕೂಡ ಯೂಸ್ ಆಗುತ್ತೆ, ಆಮೇಲೆ ಕ್ರೀಮ್ಗಳು ಕೂಡ ಉಪಯುಕ್ತತೆ ಆಗುತ್ತೆ. ಆಮೇಲೆ ರಾಜಶಾಹಿ ರಸದಿಂದ ಒಂದು ಸ್ಟೆರಿಲಿಟಿ ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಧ್ಯಯನ ಕೂಡ ಆಗ್ತಾ ಇದೆ. ಹಾಗೂ ಜೇನಿನ ವಿಷಯದಲ್ಲಿ ಒಂದು ಪ್ರೋಟೀನ್ ಅಂಶ ಇರುತ್ತೆ, ಅದು ಮೆಲಿಟಿನ್ ಅಂತ ಒಂದು ಪ್ರೋಟೀನ್ ಅಂಶ. ಆ ಪ್ರೋಟೀನ್ ಅಂಶ ಅಧ್ಯಯನದಿಂದ ಕಂಡು ಬಂದಿರೋದು ಏನಂದ್ರೆ, ಏಡ್ಸ್ ರೋಗಿ ಅಂದ್ರೆ HIV ಬಂದಿರೋಂತ ರೋಗಿಗಳಿಗೆ ಅದು ರೋಗ ನಿರೋಧಕ ಶಕ್ತಿ ಕೂಡ ಕೊಡುತ್ತೆ. ಹಾಗೂ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಪೌಷ್ಟಿಕಾಂಶವನ್ನು ಒದಗಿಸುತ್ತದೆ. ಇದಲ್ಲದೆ ಹೆಚ್ಚಿನ ಶ್ರಮ ಇಲ್ಲದಂಗೆ ನಾವು ಜೇನು ಕೃಷಿನ ಪೂರ್ಣ ಸಮಯದಲ್ಲಿ ಅಥವಾ ಅರೆಕಾಲೀನಿಕ ಕಸುವಾಗಿ ಕೂಡ ಇದನ್ನ ಅಭ್ಯಾಸ ಮಾಡಬಹುದು. ಇದಕ್ಕೆ ಯಾವುದೇ ಕಾರಣಕ್ಕೂ ಹೈ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ತುಂಬಾ ಸ್ಟ್ರೆಂತ್ ಕೊಟ್ಟು ಈ ಕೃಷಿ ಮಾಡ್ಬೇಕಾದ್ರೆ ಹೇಗೆ ನಾವು ಸ್ಟ್ರೆಂತ್ ಕೊಟ್ಟು ಮಾಡ್ತೀವಲ್ಲ ಆ ಒಂದು ಅವಶ್ಯಕತೆ ಇರೋದಿಲ್ಲ. ಹಗುರವಾದ ದೈಹಿಕ ಶ್ರಮ ಬೇಕಾಗುತ್ತದೆ. ಹಾಗೂ ಎಲ್ಲಾ ಕೆಲಸಗಳನ್ನು ಕೂಡ ಸಣ್ಣ ಮಕ್ಕಳಿಂದ ಇಟ್ಕೊಂಡು ವೃದ್ಧರ ತನಕನು ಮಹಿಳೆಯರು ಕೂಡ ಇದನ್ನ ಮಾಡಬಹುದು. ಇದಕ್ಕೆ ಯಾವುದೇ ರೀತಿಯ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಬೇಕಾಗಿಲ್ಲ, ವಿದ್ಯುತ್ ಶಕ್ತಿ ಬೇಕಾಗಿಲ್ಲ, ಅಥವಾ ಯಾವುದೇ ಮೂಲಭೂತ ಸೌಕರ್ಯಗಳನ್ನೇ ಇಲ್ದಂಗೆ ಜೇನು ಕೃಷಿಯನ್ನು ಮಾಡಬಹುದು. ಜೇನು ಕುಟುಂಬಗಳನ್ನು ಎಲ್ಲಿ ಬೇಕಾದ್ರೂ ನಾವು ಇಡಬಹುದು, ಪಾಳು ಭೂಮಿಯಲ್ಲಿ ಇಡಬಹುದು, ಕಾಡುಗಳಲ್ಲಿ ಇಡಬಹುದು, ಅಥವಾ ಹೊಲದ ಅಂಚಿನಲ್ಲಿ ಎಲ್ಲಿ ಗಿಡಗಳನ್ನ ನಾವು ಹಾಕಿರ್ತೀವಲ್ಲ ಅದು ಅಂಚು ಖಾಲಿ ಇರುತ್ತಲ್ಲ ಅಂತ ಕಡೆ ಕೂಡ ನಾವು ಜೇನು ಕೃಷಿ ಮಾಡಬಹುದು. ಹಾಗೂ ಮನೆಯ ಹಿತ್ತಲಿನಲ್ಲಿ ಕೂಡ ನಾವು ಜೇನು ಕೃಷಿಗಳನ್ನ ಮಾಡಬಹುದು. ಮತ್ತೆ ಜೇನುನೊಣ ಕುಟುಂಬಗಳಿಗೆ ನಿರಂತರ ಆರೈಕೆ ಬೇಕಾಗಿರಲ್ಲ, ಯಾಕಂದ್ರೆ ಅದಕ್ಕೆ ಒಂದು 15-20 ದಿನ ಒಂದ್ಸಲ ನೋಡ್ಕೊಂಡ್ರೆ ಸಾಕಾಗುತ್ತೆ. ಹಾಗೂ ಹೆಚ್ಚಿನ ಪ್ರಮಾಣದಾಗಿ ಇದ್ದು ಜೇನು ಕೃಷಿ ಮಾಡೋದು ಉಪಯೋಗ ನಮಗೆ ಕಣ್ಣಿ ಕಾಣದೇ ಇರೋದು ಅಂತಂದ್ರೆ ಅದು ಬೆಳೆಗಳ ಒಂದು ಪರಾಗಸ್ಪರ್ಶದಲ್ಲಿ ಇದು ತುಂಬಾ ಮಹತ್ವದಾಗಿರುತ್ತೆ. ಆಮೇಲೆ ಜೇನು ಕೃಷಿ ಎಲ್ಲಾ ಪ್ರದೇಶದ ರೈತರು ಕೂಡ ಉಪಕಸಬಾಗಿ ಮತ್ತು ಮುಖ್ಯ ಕಸಬಾಗಿ ಕಡಿಮೆ ಬಂಡವಾಳದಿಂದ ನಿರ್ವಹಿಸಬಹುದಾದ ಒಂದು ಲಾಭದಾಯಕ ಉದ್ದಿಮೆಯಾಗಿರುತ್ತದೆ. ಹಾಗೂ ಜೇನು ಕೃಷಿಗೆಂದೇ ಪ್ರತ್ಯೇಕ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಡ, ಜೊತೆಗೆ ಇದು ನಿಸರ್ಗದಲ್ಲಿ ವ್ಯರ್ಥವಾಗುವ ಒಂದು ಸಂಪನ್ಮೂಲಗಳಾದ ಪರಾಗ ಮತ್ತು ಮಕರಂದವನ್ನು ಬಳಸಿಕೊಂಡು ಕೃಷಿಕರಿಗೆ ಲಾಭ ಕೊಡುವಂತಹ ಒಂದು ಸೇವೆ, ಕಣ್ಣಿಗೆ ಕಾಣಿಸಿದಂತಹ ಒಂದು ಪರೋಕ್ಷವಾಗಿ ಮಾಡುವಂತದ್ದು ಪರಾಗಸ್ಪರ್ಶ ಆಗಿರುತ್ತೆ. ಮತ್ತೆ ಪ್ರತ್ಯಕ್ಷವಾಗಿ ಮಾಡುವಂತ ಆಗಿರೋದಂದ್ರೆ ನಮಗೆ ಜೇನಿನ ಉತ್ಪನ್ನಗಳು ನಮಗೆ ಬರುತ್ತೆ. ಜೊತೆಗೆ ಜೇನು ಸಾಕಾಣಿಕೆಯಿಂದ ಬಹಳತೇಕ ಕೃಷಿ, ತೋಟಗಾರಿಕೆ, ಅರಣ್ಯ, ಸಸ್ಯಗಳು ಪರಾಗಸ್ಪರ್ಶಕ್ಕೆ ಅವಲಂಬಿತವಾಗಿರುತ್ತದೆ. ಎಸ್ಪೆಷಲಿ ಆಹಾರ ಬೆಳೆಗಳು 70% ನಮಗೆ ಪರಾಗಸ್ಪರ್ಶ ನೀಡುತ್ತದೆ. ಅದೇ ರೀತಿ ತೋಟಗಾರಿಕೆ ಬೆಳೆಗಳು 80% ಪರಾಗಸ್ಪರ್ಶಕ್ಕೆ ಅವಲಂಬಿತ ಆಗಿರುತ್ತೆ. ಅದೇ ರೀತಿ ಅರಣ್ಯ ಬೆಳೆಗಳು ಸುಮಾರು 50% ಬೆಳೆಗಳು ಬೀಜದಿಂದ ವಂಶಾಭಿವೃದ್ಧಿ ಹೊಂದುವ ಸಸ್ಯಗಳು ಜೇನಿನ ಹುಳುಗಳನ್ನೇ ಅವಲಂಬಿಸಿರುತ್ತದೆ. ಅಂದ್ರೆ ಯಾವ್ಯಾವ ಕ್ರಾಪ್ಗಳು ಪರಾಗಸ್ಪರ್ಶಕ್ಕೆ ಜೇನು ನೊಣಗಳಿಗೆ ಅವಲಂಬಿತ ಆಗಿರುತ್ತೆ ಅಂತಂದ್ರೆ, ಎಣ್ಣೆ ಕಾಳು ಬೆಳೆಗಳಾದ ಸಾಸಿವೆ ಆಗಿರ್ಬೋದು, ಹುಚ್ಚೆಳ್ಳ ಆಗಿರ್ಬೋದು, ಕುಸುಬೆ ಆಗಿರ್ಬೋದು, ಎಳ್ಳಾಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಅಗಸಿ, ಅದೇ ರೀತಿ ದ್ವಿದಳ ಧಾನ್ಯಗಳಾದ ತೊಗರಿ, ಉದ್ದು, ಹೆಸರು, ಸೋಯಾ ಅವರೆ, ಗೋರೆಕಾಯಿ, ಅಲಸಂದೆ, ಬಟಾಣಿ, ಮೇವಿನ ಬೆಳೆಗಳಾದ ಕುದುರೆ ಮಸಾಲೆ, ಬರ್ಸಿಮು ಮತ್ತೆ ಕ್ಲೋವರ್, ಈ ತರ ಬೇರೆ ಬೇರೆ ಮೇವಿನ ಬೆಳೆಗಳನ್ನ ನಾವು ಬೆಳೆಸೋದ್ರಿಂದ ಪರಾಗಸ್ಪರ್ಶದಲ್ಲಿ ಜೇನಿನ ನೊಣಗಳ ಪಾತ್ರ ಬಹುತೇಕವಾಗಿರುತ್ತೆ. ಅದೇ ರೀತಿ ಈ ತರಕಾರಿ ಬೆಳೆಗಳಾದ ಕುಂಬಳಕಾಯಿ ಆಗಿರ್ಬೋದು, ಸೀಮೆ ಬದನೆಕಾಯಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ತೊಂಡೆಕಾಯಿ ಆಗಿರ್ಬೋದು, ಪಡವಲಕಾಯಿ ಆಗಿರ್ಬೋದು, ಅಥವಾ ಹಾಗಲಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಇದೇ ರೀತಿ ನಾನಾ ತರಹದ ಹಣ್ಣಿನ ಬೆಳೆಗಳಾದ ಕಲ್ಲಂಗಡಿ ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು, ಮೋಸಂಬಿ, ಕಿತ್ತಳೆ, ನಿಂಬೆ, ದಾಳಿಂಬೆ ಹಾಗೂ ಸೇಬು, ಮಾವು ಕೂಡ ಅತ್ಯಧಿಕವಾಗಿ ಪರಾಗಸ್ಪರ್ಶಕ್ಕೆ ಜೇನುನೊಣಗಳ ಪಾತ್ರವನ್ನು ಅವಲಂಬಿತ ಆಗಿರುತ್ತದೆ. ಹೀಗೆ ಅನೇಕ ಬೆಳೆಗಳು ಜೇನು ಕೃಷಿಯನ್ನ ಮಾಡಲಿಕ್ಕೆ ಅನುಕೂಲವನ್ನ ಉಂಟು ಮಾಡುತ್ತೆ. ಜೇನು ಕೃಷಿಯನ್ನ ಮಾಡುವ ಮೂಲಕ ನಮ್ಮ ಕೃಷಿಕರು ಕೂಡ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅನೇಕ ಅನುಕೂಲಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಈ ಜೇನು ಕೃಷಿ ಅಂತೇಳಿ ಬಂದಾಗ ಜೇನಿನಲ್ಲಿ ಸಾಕಷ್ಟು ಪ್ರಭೇದಗಳು ಇರುವಂತದನ್ನ ನಾವು ಗಮನಿಸಬಹುದು. ಯಾವೆಲ್ಲ ಪ್ರಭೇದಗಳು ಇದ್ದಾವೆ ಮತ್ತೆ ಜೇನು ಕೃಷಿಯನ್ನ ಮಾಡಲಿಕ್ಕೆ ಅನುಕೂಲವಾಗತಕ್ಕಂತಹ ಸೂಕ್ತವಾದಂತಹ ಪ್ರಭೇದಗಳು ಯಾವುವು, ಇದರ ಬಗ್ಗೆ ತಿಳಿಸ್ಕೊಡಿ. ಜೇನು ನೊಣಗಳಲ್ಲಿ 4 ತರಹದ ಪ್ರಭೇದಗಳಿದಾವೆ. ಅದರಲ್ಲಿ 4 ತರಹದ ಎಪಿಸ್ ಜಾತಿಗೆ ಸೇರುವಂತಹ ಜೇನು ನೊಣಗಳಿದಾವೆ. ಅದಲ್ಲದೇನೆ ಒಂದು ಟ್ರೈಗೋನಾ ಅಂತ ಹೇಳ್ಬಿಟ್ಟು, ಇನ್ನೊಂದು ನಸರಿ ಜೇನು ಅಂತ ಕರಿತೀವಿ, ಅದು ಒಂದು ಚುಚ್ಚಲಾರದ ಜೇನು, ಇವೆಲ್ಲ ಸೇರ್ಕೊಂಡು ಒಟ್ಟು 5 ಪ್ರಭೇದಗಳಿದಾವೆ. ಅದರಲ್ಲಿ 4 ಪ್ರಭೇದದಲ್ಲಿ ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು ಮತ್ತೆ ಇನ್ನೊಂದು ಯುರೋಪಿಯನ್ ಜೇನು ಅಂತ 4 ಜೇನುಗಳು, ಇವು ಎಪಿಸ್ ಜಾತಿಯ ಸೇರಿದ ಪ್ರಭೇದಗಳು. ಅದರಲ್ಲಿ ಹೆಜ್ಜೇನು ನೀವೆಲ್ಲ ನೋಡಿರ್ಬೋದು, ಹೆಜ್ಜೆಯನ್ನು ಒಂದು ಬೃಹದಾಕಾರದ ಒಂದು ರೊಟ್ಟಿಯನ್ನು ಅಥವಾ ಒಂದು ಏರಿಯನ್ನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಥವಾ ಕಲ್ಲು ಜೇನು ಅಂತ ಕರಿತೀವಿ, ಅಥವಾ ಮರ ಜೇನು ಅಂತ ಕರಿತೀವಿ ಅದನ್ನ, ಅಥವಾ ರಾಕ್ ಬೀಸ್ ಅಂತ ಕರಿತೀವಿ ಅದನ್ನ, ವೈಜ್ಞಾನಿಕವಾಗಿ ಎಪಿಸ್ ಡಾರ್ಸೆಟಾ ಅಂತ ಕರಿತೀವಿ. ಇದು ಎತ್ತರದ ಮರಗಳಲ್ಲಿ, ಗುಡ್ಡಗಾಡುಗಳಲ್ಲಿ ಅಥವಾ ಗೋಪುರದ ಬದಿಗಳಲ್ಲಿ ಅಥವಾ ನಾವು ಯಾವ್ದನ್ನ ಡ್ಯಾಮ್ಗಳು ನೋಡಿದಾಗ ಅಲ್ಲಿ ಸುಮಾರು ಒಂದೇ ಏರಿಯಾನಲ್ಲಿ ಹಾಕಿ ಕಟ್ಟಿರುವಂತಹ ಜೇನು, ಅದನ್ನ ನಾವು ಸಾಕಾಣಿಕೆ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅದು ತುಂಬಾ ಆಕ್ರಮಣಕಾರಿಯಾಗಿರುತ್ತೆ, ಹಾಗೂ ಅದಕ್ಕೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬೇಕಾಗಿರುತ್ತೆ, ಎತ್ತರದ ಪ್ರದೇಶದಲ್ಲಿ ಇರ್ತವೆ. ಅದನ್ನ ಬಾಕ್ಸ್ ಗಳಲ್ಲಿ ಹಾಕಿ ನಾವು ರೇರ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಎರಡನೇ ಜೇನು ಅಂದ್ರೆ ಕೋಲ್ ಜೇನು. ಕೋಲ್ ಜೇನನ್ನ ನಾವು ಚಿಟ್ಟ ಜೇನು ಅಥವಾ ಕಿರಿ ಜೇನು ಅಥವಾ ಸಣ್ಣ ಜೇನು ಅಂತ ಕರಿತೀವಿ. ಇವು ಏನ್ ಮಾಡ್ತವೆ ಅಂದ್ರೆ, ಇವು ಸಣ್ಣ ಮರಗಳಲ್ಲಿ ಅಥವಾ ಮರಗಳ ಒಂದು ಬ್ರಾಂಚಸ್ ಅಲ್ಲಿ ರೌಂಡ್ ಆಕಾರದ ಒಂದು ಎರಿಯನ್ನು ಕಟ್ಟಿ ಅಲ್ಲಿ ವಾಸ ಮಾಡ್ತವೆ. ಇವು ಕೂಡ ವಲಸೆ ಹೋಗುವಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಇದನ್ನು ಕೂಡ ನಾವು ಸಾಕಾಣಿಕೆ ಮಾಡೋದಿಕ್ ಆಗೋದಿಲ್ಲ, ಇದನ್ನು ಓಪನ್ ಕಂಡೀಷನ್ ಅಲ್ಲೇ ಬರುವಂತ ಜೇನು. ಅದೇ ರೀತಿ ಮೂರನೇದ ತುಡುವೆ ಜೇನು. ತುಡುವೆ ಜೇನನ್ನ ನಾವು ಇಂಡಿಯನ್ ಬೀಸ್ ಅಂತ ಕರಿತೀವಿ. ಅದು ಹೆಚ್ಚಾಗಿ ಕತ್ತಲ ಪ್ರದೇಶದಲ್ಲಿ ಅಂದ್ರೆ ಪೊಟೆರೆಗಳಲ್ಲಾಗಿರ್ಬೋದು ಅಥವಾ ಗೂಡುಗಳಾಗಿರ್ಬೋದು ಅಥವಾ ಹುತ್ತುಗಳಲ್ಲಾಗಿರ್ಬೋದು ಈ ಜೇನುಗಳು ಕಟ್ಟಿ ಇದನ್ನ ರೇರ್ ಮಾಡ್ತವೆ. ಇಲ್ಲಿ ಏನಂತಂದ್ರೆ ಎರಿಗಳು ಎರಡಕ್ಕಿಂತ ಜಾಸ್ತಿ ಇರ್ತವೆ, 5-6 or 7-8 ಈ ತರ ಎರಿಗಳನ್ನ ಒಂದೊಂದಾಗಿ ಕಟ್ಟಿ ಗುಹೆಗಳಲ್ಲಿ ಅಂತ ಕಡೆ ಇದು ಕಟ್ಟಿರ್ತವೆ. ಈ ಜೇನುಗಳು ಅದು ಆಕ್ರಮಣಕಾರಿ ಆಗಿರೋದಿಲ್ಲ, ಇದನ್ನ ನಾವು ಬೆಳೆಸಬಹುದು. ನಮ್ಮ ಕರ್ನಾಟಕದ ಭಾಗದಲ್ಲಿ ಹೆಚ್ಚಿನದಾಗಿ ತುಡುವೆ ಜೇನನ್ನ ನಾವು ವೈಜ್ಞಾನಿಕವಾಗಿ ಜೇನು ಸಾಕಾಣಿಕೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಅದೇ ರೀತಿ ಇನ್ನೊಂದು ತುಡುವೆ ಜಾತಿಗೆ ಸೇರಿದಂತ ಫಾರಿನ್ ಜೇನ್ ಅಂದ್ರೆ ಯುರೋಪಿಯನ್ ಜೇನು, ಅದು ಕೂಡ ತುಡುವೆ ಜಾತಿಗೆ ಸೇರಿರೋದು. ತುಡುವೆ ಜೇನಿಗಿಂತ ತುಂಬಾ ಮೈಲ್ಡ್ ಆಗಿರುತ್ತೆ, ಅದನ್ನ ಕ್ವೀನ್ ಆಫ್ ಹನಿಬೀ ಅಂತ ಕರಿತೀವಿ. ಯಾಕಂತಂದ್ರೆ ಅತಿ ಹೆಚ್ಚು ಪ್ರಮಾಣದ ಜೇನನ್ನು ಅದು ಕೊಡುವಂತದ್ದು. ಸರಿಸುಮಾರು ಒಂದು 20-25 ಕೆಜಿಯಷ್ಟು ಒಂದು ಕಾಲೋನಿಯಿಂದ ನಾವು ಸಂಸ್ಕರಣೆ ಮಾಡ್ಕೋಬಹುದು, ಹಾಗಾಗಿ ಅದನ್ನ ಕ್ವೀನ್ ಆಫ್ ಹನಿಬೀಸ್ ಅಂತ ಕರಿತೀವಿ. ಇದು ಸುಮಾರು ಒಂದು 10 ಎರಿ ಇರುವಂತಹ ಗೂಡುಗಳಲ್ಲಿ ನಾವು ಬಾಕ್ಸ್ ಮಾಡಿ ಇಡೋದ್ರಿಂದ ನಾವು ರೇರ್ ಮಾಡಬಹುದು. ಆಮೇಲೆ ಯಥೇಚ್ಛವಾಗಿ ಇದು ಸ್ಥಳಾಂತರ ಜೇನು ಸಾಕಾಣಿಕೆನಲ್ಲಿ ಬಹಳ ಯೂಸ್ ಮಾಡ್ತೀವಿ, ಅಂದ್ರೆ ಮೈಗ್ರೇಟರಿ ಬೀ ಕೀಪಿಂಗ್ ಅಂತ ಕರಿತೀವಿ. ಇದು ಉತ್ತರ ಭಾರತದ ಕಡೆ ಅಂದ್ರೆ UP ಆಗಿರ್ಬೋದು, ಬಿಹಾರ್ ಆಗಿರ್ಬೋದು ಅಥವಾ ಛತ್ತೀಸ್ಗಢ ಈ ತರ ತುಂಬಾ ಸೂರ್ಯಕಾಂತಿ ಸಾಸಿವೆ ಯಥೇಚ್ಛವಾಗಿ ಬೆಳೆಯೋ ಕಡೆ, ಇವನ್ನ ಪಂಜಾಬ್ ಹರಿಯಾಣ ಈ ಕಡೆ ಎಲ್ಲ ತುಂಬಾ ಸಾಕ್ತಾರೆ ಸರ್. ಇದೇ ರೀತಿ ಲಾಸ್ಟ್ ಒಂದು ಮಿಸ್ರಿ ಜೇನು ಅಥವಾ ಮುಜೆಂಟಿ ಜೇನು ಅಥವಾ ಚುಚ್ಚಲಾರದ ಜೇನು, ಅದನ್ನ ಕಚ್ಚುವ ಜೇನು ಅಂತ ಕರಿತೀವಿ. ಇದಕ್ಕೆ ಹಿಂದ್ಗಡೆ ಮುಳ್ಳು ಇರೋದಿಲ್ಲ ಸರ್. ಇದು ಸರಿಸುಮಾರು ಒಂದು 250-300 ಗ್ರಾಂನಷ್ಟು ಒಂದು ಕಾಲೋನಿಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಇದರ ಒಂದು ಎರಿಗಳು ಬಂದು ದ್ರಾಕ್ಷಿ ಗೊಂಚಲಿನ ಆಕಾರದಲ್ಲಿ ಇರ್ತವೆ. ಈ ಒಂದು ಜೇನಿಗೆ ಅತಿ ಹೆಚ್ಚು ಬೆಲೆ ಇದೆ, ಜೊತೆಗೆ ಇದು ವೈಜ್ಞಾನಿಕವಾಗಿ ಬಳಸ್ತಾರೆ. ಯಾಕೆ ಅಂತಂದ್ರೆ ಸಣ್ಣ ಸಣ್ಣ ಹೂಗಳಲ್ಲಿ ಇದು ಪರಾಗಸ್ಪರ್ಶ ಮಾಡುತ್ತೆ. ಸಣ್ಣ ಸಣ್ಣ ಹೂಗಳು ಯಾವ್ದ್ರಲ್ಲಿ ಇರ್ತವೆ ಅಂತಂದ್ರೆ ಮೆಡಿಸಿನಲ್ ಪ್ಲಾಂಟ್ಸ್, ಆಸ್ ಯೂಶುವಲ್ ಆಯುರ್ವೇದಿಕ್ ಪ್ಲಾಂಟ್ಸ್ ಅಲ್ಲಿ ತುಂಬಾ ಮಿಸ್ರಿ ಜೇನು ಏನು ಇರುತ್ತಲ್ಲ ಅದು ಪರಾಗಸ್ಪರ್ಶ ಮಾಡೋದ್ರಿಂದ ಅಥವಾ ಮಕರಂದ ತಗೊಂಡ್ಬಂದು ಅದು ಕೂಡಿರೋದ್ರಿಂದ ಜೇನಿಗೆ ತುಂಬಾ ಬೆಲೆ, ಯಾಕೆಂದ್ರೆ ತುಂಬಾ ವೈಜ್ಞಾನಿಕವಾಗಿ ಇದನ್ನ ಬಳಸ್ತಾರೆ. ಜೇನು ಇಷ್ಟೆಲ್ಲ ಅನುಕೂಲವನ್ನ ಉಂಟು ಮಾಡುತ್ತೆ, ಮತ್ತೆ ಬೇರೆ ಬೇರೆ ತರಹದ ಪ್ರಭೇದಗಳು ಕೂಡ ಇದ್ದಾವೆ. ಅದರಲ್ಲಿ ಸಾಕಾಣಿಕೆಯನ್ನ ಯಾವ್ದು ಮಾಡಬೇಕು ಅನ್ನುವಂತ ವಿಚಾರಗಳನ್ನು ತಾವು ಇದುವರೆಗೆ ತಿಳಿಸಿದ್ರಿ. ಇನ್ನು ಈ ಜೇನು ಕೃಷಿಯನ್ನ ಮಾಡಬೇಕು ಅಂತ ಅಂದಾಗ ಈ ಜೇನು ಕೃಷಿಯನ್ನ ಪ್ರಾರಂಭ ಮಾಡತಕ್ಕಂಥದ್ದು ಹೇಗೆ, ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸಿಕೊಳ್ಬೇಕು, ಇದ್ರ ಬಗ್ಗೆ ಒಂದಷ್ಟು ಹೇಳಿ. ಜೇನು ಕೃಷಿ ಪ್ರಾರಂಭಿಸಕ್ಕೆ ಮೊದಲು ನಮಗೆ ಜೇನು ಕುಟುಂಬಗಳ ಸ್ವಭಾವವನ್ನು ಫಸ್ಟ್ ತಿಳ್ಕೊಬೇಕು. ಅವುಗಳ ಜೀವನ ಕ್ರಮ ಯಾವ ರೀತಿ ಅದು ಜೀವನ ನಡೆಸುತ್ತೆ, ಮತ್ತೆ ವಿವಿಧ ಉಪಕರಣಗಳು ನಮಗೆ ಬಹಳ ಉಪಯೋಗ. ಯಾಕೆ ಅಂತಂದ್ರೆ ಆ ಉಪಕರಣಗಳಿಂದನೆ ನಾವು ಜೇನು ಬಾಕ್ಸ್ ಗಳನ್ನ ಇಟ್ಬಿಟ್ಟು ನಾವು ಜೇನು ಸಾಕಾಣಿಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನಾವು ಸೆಲೆಕ್ಟ್ ಮಾಡುವಂತಹ ಪ್ಲೇಸ್ ಅಂದ್ರೆ ಯಾವ ಜಾಗದಲ್ಲಿ ನಾವು ಬಾಕ್ಸ್ ಗಳನ್ನ ಇಡ್ತೀವಲ್ಲ ಅದ್ರ ಸುತ್ತಳತೆ 1-1.5 kilometers ಸುತ್ತಳತೆನಲ್ಲಿ ಅದಕ್ಕೆ ಜೇನು ಗೂಡುಗಳಿಗೆ ಆಹಾರವಾಗಿ ಒದಗಿಸುವ ಸಸ್ಯಗಳು ಅಂದ್ರೆ ಮೆಜಾರಿಟಿ ಯಾವ್ಯಾವ ಹೂಗಳು ಸಿಗ್ತವಲ್ಲ ಹೂಗಳು ಇರುವ ಒಂದು ಪ್ಲೇಸಸ್ ಅಲ್ಲಿ ಇದನ್ನ ಇಡೋ ಪ್ರಾವಿಷನ್ ಮಾಡ್ಕೋಬಹುದು. ಮತ್ತೆ ಜೇನು ಕೃಷಿಗೆ ಬೇಕಿರುವಂತಹ ಸಲಕರಣೆ ಯಾವ್ಯಾವ ಅಂತಂದ್ರೆ ಒಂದು ಜೇನು ಪೆಟ್ಟಿಗೆ. ಜೇನು ಪೆಟ್ಟಿಗೆನಲ್ಲಿ 3 ಭಾಗ ಇರುತ್ತೆ, ಒಂದು ಅಡಿ ಹಲಗೆ, ಆಮೇಲೆ ಸಂಸಾರ ಕೋಣೆ, ಆಮೇಲೆ ಆ ಸಂಸಾರ ಕೋಣೆ ತುಂಬಿದ ನಂತರ ನಾವು ಇಡುವಂತದ್ದು ಒಂದು ಮೇಲ್ಗಡೆ ಬಾಕ್ಸ್ ಸೂಪರ್ ಚೇಂಬರ್ ಅಂತ ಕರಿತೀವಿ. ಅದರಲ್ಲಿ ಮಾತ್ರ ನಾವು ಜೇನನ್ನ ಸಂಸ್ಕರಣೆ ಮಾಡಕ್ಕಾಗುತ್ತೆ. ಅದಾದ್ಮೇಲೆ ಅದರ ಮೇಲ್ಗಡೆ ಟಾಪ್ ಕವರ್ ಇರುತ್ತೆ, ಅದ್ರ ಜೊತೆ ಒಂದು ಸ್ಟ್ಯಾಂಡ್ ತಗೋಬಹುದು. ಸ್ಟ್ಯಾಂಡ್ ಅಲ್ಲಿ ಇರುವೆ ಬಾವಿ ಅಂದ್ರೆ ಆಂಟ್ವೆಲ್ ಅಂತ ಕರಿತೀವಿ, ಅದರಲ್ಲಿ ನೀರು ಹಾಕೋದ್ರಿಂದ ನಾವು ಇರುವೆಗಳನ್ನ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ರಾಣಿ ತಡೆಗೇಟು ಅಂದ್ರೆ ಯಾವುದೇ ಒಂದು ಕಾಲೋನಿನ ಹೊಸ ಲೊಕೇಶನ್ ಗೆ ತಗೊಂಡು ಹೋದಾಗ ಅದು ತುಂಬಾ ಭಯ ಭೀತರಾಗಿರುತ್ತೆ. ಹಾಗಾಗಿ ನಾವು ರಾಣಿ ತಡೆಗೇಟು ಹಾಕೋದ್ರಿಂದ ರಾಣಿ ಹೊರಗಡೆ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಜೊತೆಗೆ ಹೊಗೆ ತಿದಿ ಬೇಕು. ಹೊಗೆ ತಿದಿ ಅಂದ್ರೆ ಅದು ನಿಷ್ಕ್ರಿಯಗೊಳಿಸುವಂತ ಒಂದು ಆಯುಧ, ಅಂದ್ರೆ ಆ ಹೊಗೆಯನ್ನು ಬಿಡುವಂತಹ ಒಂದು ಹೊಗೆ ತಿದಿ ಒಂದು ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಅದರಲ್ಲಿ ನಾವು ವೇಸ್ಟ್ ಅನ್ನ ಹಾಕಿ ಬೆಂಕಿಯಿಂದ ಸುಟ್ಟಾಗ ಸ್ವಲ್ಪ ಹೊಗೆ ಬರುತ್ತಲ್ಲ ಅದು ಹೊಗೆಯಿಂದ ನಾವು ಜೇನು ಆಕ್ಟಿವಿಟಿನ ನಿಷ್ಕ್ರಿಯ ಮಾಡಿಕೊಂಡು ನಾವು ಬೇರೆ ಬೇರೆ ಕೆಲಸಗಳನ್ನ ಅಥವಾ ರಾಣಿ ಡೆವಲಪ್ ಮಾಡಬೇಕು ಅಂತಂದ್ರೆ ಅಥವಾ ಅಡಿ ಅಲಗೆಯನ್ನ ಕ್ಲೀನ್ ಮಾಡಬೇಕು ಅಂತಂದ್ರೆ ಹೊಗೆ ಹಾಕೋದ್ರಿಂದ ಜೇನಿನ ಒಂದು ಆಕ್ಟಿವಿಟಿ ನಿಷ್ಕ್ರಿಯವಾಗುತ್ತೆ, ಅದು ಅದಾದ್ಮೇಲೆ ನಾವು ಆಕ್ಟಿವಿಟಿ ಮಾಡ್ಕೋಬಹುದು. ಆಮೇಲೆ ಸ್ಟಾರ್ಟಿಂಗ್ ನೀವು ಮಾಡಬೇಕಾದ್ರೆ ಮುಖ ಪರದೆ ತುಂಬಾ ಅವಶ್ಯಕತೆ, ಯಾಕಂತಂದ್ರೆ ಈ ಮುಖ ಭಾಗ ಭಾಗದಲ್ಲಿ ಸ್ಟಿಂಗ್ ಮಾಡೋದ್ರಿಂದ ತುಂಬಾ ಎಫೆಕ್ಟ್ ಆಗುತ್ತೆ, ಬ್ರೈನ್ಗೂ ವಿಷನ್ ಏರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಇರೋ ಟೈಮಲ್ಲಿ ನೀವು ಈ ವಸ್ತುಗಳನ್ನ ಜೊತೆಗೆ ಹೈವ್ ಟೂಲ್ ಅಂದ್ರೆ ಕ್ಲೀನ್ ಮಾಡೋಂತ ಒಂದು ಕೆರೆಯಂತ ಒಂದು ಹೈವ್ ಟೂಲ್ಗಳು ಬಳಸಬಹುದು. ಜೊತೆಗೆ ಜೇನುತುಪ್ಪ ತೆಗೆಯುವ ಒಂದು ಯಂತ್ರ, ಯಾಕಂದ್ರೆ ಜೇನುತುಪ್ಪ ಬಂದಾಗ ನಾವು ಸಂಸ್ಕರಣೆ ಮಾಡಬೇಕು ಅಂತಂದ್ರೆ ಕೈನಲ್ಲಿ ಬರೋದಿಲ್ಲ, ಅಥವಾ ರೊಟ್ಟಿನ ಕಿವುಚಿದ್ರೆ ನೀವು ಅಕೌಂಟ್ ಫೌಂಡೇಶನ್ ಶೀಟ್ ಏನ್ ಕೊಟ್ಟಿರ್ತೀವಲ್ಲ ಅವೆಲ್ಲ ಹಾಳಾಗುತ್ತೆ, ಅದನ್ನ ರೀಯೂಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನೀವು ಜೇನುತುಪ್ಪ ತೆಗೆಯುವ ಒಂದು ಯಂತ್ರವನ್ನು ಇಟ್ಕೋಬೇಕಾಗುತ್ತೆ. ಮತ್ತೆ ಜೇನು ಕುಟುಂಬಗಳನ್ನು ನೀವು ಸ್ವಾಭಾವಿಕವಾಗಿ ನೀವು ವಾಸಸ್ಥಳಗಳನ್ನ ಕಂಡಿಡಬಹುದು, ಅಂದ್ರೆ ಯಾವ್ಯಾವ ಎಲ್ಲೆಲ್ಲಿ ಈ ಪೊಟ್ರೆಗಳು ಎಲ್ಲಿರ್ತವೆ, ಪೊದೆಗಳು ಎಲ್ಲಿರ್ತವೆ, ಅಥವಾ ಹುತ್ತುಗಳು ಎಲ್ಲಿರ್ತವೆ, ಅಲ್ಲಿ ನೀವು ಹೊಸ ಜೇನುಗೂಡುಗಳನ್ನು ನೀವು ಕಂಡಿಡಿಬಹುದು. ಕಂಡಿಡಿದ್ಬಿಟ್ಟು ನೀವು ಅಲ್ಲಿಂದ ಹೊಸ ಬಾಕ್ಸ್ ಗಳಿಗೆ ಶಿಫ್ಟ್ ಮಾಡಬಹುದು. ಅದು ಹೇಗೆ ನೋಡ್ಬೇಕು ಅಂತಂದ್ರೆ ಬೆಳಗ್ಗೆನೆ ಎಳೆ ಬಿಸಿಲಿನಲ್ಲಿ ಜೇನುನೊಣಗಳು ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತವೆ. ಅಂತವ ಜೇನುಗಳನ್ನು ನೀವು ಗಮನಿಸ್ಬಿಟ್ಟು ಸ್ವಾಭಾವಿಕ ವಾಸಸ್ಥಳವನ್ನು ಪತ್ತೆ ಹಚ್ಚಿ ಅದನ್ನ ನೀವು ಒಂದು ಬಾಕ್ಸ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಲ್ಲಿಂದ ಬಾಕ್ಸ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವತ್ತೇನೆ ಶಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ, ನೀವು ಈವ್ನಿಂಗ್ ಆಗೋವರೆಗೂ ಕಾಯ್ಬೇಕು, ಅಥವಾ ಕತ್ತಲಲ್ಲಿ ಕಾಯ್ಬೇಕು. ಯಾಕಂದ್ರೆ ಕತ್ತಲಲ್ಲಿ ಜೇನುನೊಣಗಳಿಗೆ ಕಣ್ಣು ಕಾಣೋದಿಲ್ಲ, ಆಮೇಲೆ ಭಯಭೀತವರಾಗಿರ್ತವೆ. ಅಂತ ಟೈಮಲ್ಲಿ ನೀವು ಶಿಫ್ಟ್ ಮಾಡಿ ತಗೊಂಡ್ಬರ್ಬೋದು. ಅಥವಾ ನಿಮಗೆ ಬೇಕೇ ಬೇಕು ಅಂತಂದ್ರೆ ಇವಾಗ ಜೇನು ಕೃಷಿಕರು ತುಂಬಾ ಜನ ಇದ್ದಾರೆ, ಅವರು ಕುಟುಂಬಗಳನ್ನು ಕೂಡ ಅವರು ಮಾರ್ತಾರೆ, ಅಂತವ್ರ ಹತ್ರ ನೀವು ತಗೊಂಡು ನೀವು ಅವ್ರ ಹತ್ರ ವಿದ್ಯಾಭ್ಯಾಸ ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಪ್ರಿಲಿಮಿನರಿ ಸ್ಟಡಿ ಮಾಡಿಕೊಂಡು ನೀವು ಒಂದು ಅಥವಾ ಎರಡು ಬಾಕ್ಸ್ ಇಂದ ಸ್ಟಾರ್ಟ್ ಮಾಡಿ ನೀವು ಜೇನು ಕೃಷಿ ಮಾಡಬಹುದು. ಹೀಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಂಡು ಆನಂತರ ಈ ಜೇನು ಕುಟುಂಬಗಳೇನಿರುತ್ತೋ ಇವುಗಳನ್ನ ಎಲ್ಲಿ ದೊರಕುತ್ತೋ ಅಲ್ಲಿಂದ ತಂದು ನಾವು ಜೇನು ಸಾಕಾಣಿಕೆಯನ್ನ ಮಾಡಬಹುದು. ಈ ಜೇನು ಸಾಕಾಣಿಕೆಯಲ್ಲಿ ಜೇನು ತುಪ್ಪಕ್ಕಿಂತಲೂ ಕೂಡ ನಮಗೆ ಹೆಚ್ಚು ಅನುಕೂಲವನ್ನ ಮಾಡ್ತಕ್ಕಂಥದ್ದು, ಆದಾಯವನ್ನು ತಂದುಕೊಡ್ತಕ್ಕಂಥದ್ದು ಈ ಪರಾಗಸ್ಪರ್ಶ ಅನ್ನುವಂಥದ್ದು. ಈ ಜೇನಿನಲ್ಲಿ ಪರಾಗಸ್ಪರ್ಶದ ಪ್ರಾಮುಖ್ಯತೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಆಲ್ಬರ್ಟ್ ಐನ್ಸ್ಟೈನ್ ಅಂತ ಹೇಳ್ಬಿಟ್ಟು ಸೈಂಟಿಸ್ಟ್ ಎಲ್ಲರೂ ಕೇಳಿದಿರ ಅನ್ಸುತ್ತೆ, ಥಿಯರಿ ಆಫ್ ರಿಲೇಟಿವಿಟಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತಂದ್ರೆ, ಇಫ್ ದ ಬೀಸ್ ಡಿಸಪಿಯರ್ ಫ್ರಮ್ ದ ಸರ್ಫೇಸ್ ಆಫ್ ದಿ ಅರ್ತ್ ಮ್ಯಾನ್ ವುಡ್ ಹ್ಯಾವ್ ನೋ ಮೋರ್ ಟು ಲಿವ್ ಫಾರ್ ಮೋರ್ ದೆನ್ 4 ಇಯರ್ಸ್. ಅಂತಂದ್ರೆ ಜೇನುನೊಣಗಳು ಭೂಮಿಯ ಪದರದ ಮೇಲೆ ಮಾಯವಾಗ್ಬಿಟ್ರೆ ಅಥವಾ ಕಣ್ಮರೆ ಆದ್ರೆ ನಾವು ಮನುಷ್ಯನು ಯಾವುದೇ ಕಾರಣಕ್ಕೂ ಒಂದು 4 ವರ್ಷದ ಮೇಲೆ ನಾವು ಬದುಕಕ್ಕಾಗಲ್ಲ. ಏನಕ್ಕೆ ಈ ಅರ್ಥನ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು 80-90% ಪರಾಗಸ್ಪರ್ಶ ಮಾಡೋದು ಕೀಟಗಳು. ಎಲ್ಲಾ ಕೀಟದಲ್ಲಿ ಮೋರ್ ದೆನ್ 95% ಅಂದ್ರೆ 95% ಕೀಟಗಳಲ್ಲಿ ಜೇನುನೊಣಗಳು ತುಂಬಾ ಯಥೇಚ್ಛವಾಗಿ ಪರಾಗಸ್ಪರ್ಶದಲ್ಲಿ ಪ್ರಕ್ರಿಯೆಯನ್ನ ಪಾಲ್ಗೊಳ್ತವೆ. ಯಾಕಂತಂದ್ರೆ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಇತರೆ ಕೀಟಗಳಿಗೆ ಹೋಲಿಸಿದರೆ ಜೇನುನೊಣಗಳು ಹಣ್ಣುಗಳು, ತರಕಾರಿ ಮತ್ತು ಆಹಾರ ಬೆಳೆಗಳಂತಹ ವಿವಿಧ ಬೆಳೆಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಪರಾಗಸ್ಪರ್ಶ ಮಾಡ್ತವೆ. ಯಾಕಂತಂದ್ರೆ ಅದು ಪರಾಗಸ್ಪರ್ಶದ ಕೆಲಸ ಇದೆಯಲ್ಲ, ಅದು ಮನುಷ್ಯನ ಇಚ್ಛೆಯಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಬಹುದಾದ ಏಕೈಕ ಪರಾಗಸ್ಪರ್ಶ ಜೀವಿ. ಅಂದ್ರೆ ಅದೊಂದು ಮಾತ್ರ ನಾವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ನಾವು ಇಟ್ಬಿಟ್ಟು, ನಾನು ಸ್ಥಳಾಂತರ ಜೇನು ಕೃಷಿ ಅಂತ ಹೇಳಿದೆ. ಜೇನು ಸಾಕಾಣಿಕೆನಲ್ಲಿ 3 ಕಾಲನ ನಾವು ಚೆನ್ನಾಗಿ ತಿಳ್ಕೋಬೇಕು. ಒಂದು ಸುಗ್ಗಿ ಕಾಲ, ಇನ್ನೊಂದು ಅಭಾವ ಕಾಲ, ಮೂರನೇದು ಅಭಿವೃದ್ಧಿ ಕಾಲ. ಈ ಸುಗ್ಗಿ ಕಾಲದಲ್ಲಿ ಜನವರಿಯಿಂದ ಮೇ ಮಧ್ಯ ತನಕ ನಾವು ಸುಗ್ಗಿ ಕಾಲ ಅಂತ ಕರಿತೀವಿ. ಆ ಟೈಮಲ್ಲಿ ನಮಗೆ ಹನಿ ಫ್ಲೋ ಸೀಸನ್ ಅಂದ್ರೆ ತುಂಬಾ ಯಥೇಚ್ಛವಾಗಿ ಫ್ಲವರ್ಸ್ ಇರುತ್ತೆ. ಇಲ್ಲಿ ನಮ್ಮ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಅಥವಾ ನಮ್ಮ ಕರ್ನಾಟಕನ್ ಕಂಡೀಷನ್ ಏನಾಗಿದೆ ಅಂದ್ರೆ ವರ್ಷ ಪೂರ್ತಿ ನಮಗೆ ಹೂಗಳು ಸಿಗಲ್ಲ, ಹೂಗಳು ಸಿಗುವಂತ ಬೆಳೆಗಳು ನಮ್ಮಲ್ಲಿ ಕಡಿಮೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ಯಾವ ಬೆಳೆ ಎಲ್ಲೆಲ್ಲಿ ಹೂಗಳು ಬರುವಂತ ಮಾಹಿತಿನ ಕಲೆಕ್ಟ್ ಮಾಡಿ ನಾವು ಸ್ಥಳಾಂತರ ಕೃಷಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಒಂದೇ ಕಡೆ ನಾವು ಮಾಡ್ತೀವಿ ಅಂತಂದ್ರೆ ನಾವು ಈ 3 ಕಾಲನ ಯಥೇಚ್ಛವಾಗಿ ಗಮನದಲ್ಲಿ ಇಟ್ಕೋಬೇಕು. ಒಂದು ಸುಗ್ಗಿ ಕಾಲ, ಅಭಾವ ಕಾಲ ಮತ್ತು ಅಭಿವೃದ್ಧಿ ಕಾಲ. ಸುಗ್ಗಿ ಕಾಲದಲ್ಲಿ ಮಾತ್ರ ನಾವು ಹನಿ ಸ್ಟೋರ್ ಆಗಿರೋದು ಅಭಾವ ಕಾಲದಲ್ಲಿ ಬಳಸ್ಕೊಂತೀವಿ. ಹಾಗಾಗಿ ಈ ಸ್ಥಳಾಂತರ ಕೃಷಿ ಬೇಕು ಅಂತಂದ್ರೆ ನಾವು ಸುಗ್ಗಿ ಕಾಲ ಮುಗಿದ ತಕ್ಷಣನೇ ಯಾವಾಗ ಬೇಕಾ ಬೇರೆ ಕಡೆ ನಾವು ಸುಗ್ಗಿ ಕಾಲ ಇರೋ ಜಾಗದಲ್ಲಿ ಇಡಬಹುದು. ಅದೇ ಬೇರೆ ನೊಣೆಗಳನ್ನ ಈ ರೀತಿ ಮಾಡೋದಿಕ್ಕೆ ಆಗೋದಿಲ್ಲ. ಅದೇ ರೀತಿ ಜೇನುನೊಣಗಳು ಸಾಲಿಟ್ರಿ ಅಥವಾ ಬಂಬಲ್ ಬೀ ಇರ್ತಾವಲ್ಲ, ಅದಕ್ಕಿಂತ ನಿರ್ದಿಷ್ಟ ಸಮಯದಲ್ಲಿ ಒಂದು ರೀತಿಯ ಸ್ಥಿರತೆ ಕಾಪಾಡ್ತವೆ. ಅಂದ್ರೆ ಫ್ಲವರ್ ಫಿಡೆಲಿಟಿ ಅಥವಾ ಫ್ಲವರ್ ಕಾನ್ಸ್ಟೆನ್ಸಿ ಅಂತ ಕರಿತೀವಿ. ಯಾಕೆ ಜೇನುನೊಣನೆ ನಾವು ಪರಾಗಸ್ಪರ್ಶಕ್ಕೆ ಹೋಲಿಸ್ತೀವಿ ಅಂತಂದ್ರೆ, ಜೇನುನೊಣ ಒಂದು ಬಗೆಯ ಹೂವು ಅಥವಾ ಒಂದು ಬಗೆಯ ಸಸ್ಯವನ್ನು ಮಕರಂದ ಅಥವಾ ಪರಾಗ ತಗೊಂಬರಕ್ ಹೋದ್ರೆ ಕಂಪ್ಲೀಟ್ ಆ ಫ್ಲವರ್ ಅಥವಾ ಪ್ಲಾಂಟಿನ ಒಂದು ರಿಸೋರ್ಸಸ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಎಕ್ಸ್ಪ್ಲಾಯ್ಟ್ ಮಾಡೋವರೆಗೂ ಅಂದ್ರೆ ಪೂರ್ತಿ ಹೊರತೆಗೆಯವರೆಗೂ ಅದು ಬೇರೆ ಸಸ್ಯಗಳಿಗೆ ಅಥವಾ ಬೇರೆ ಬಗೆಯ ಹೂಗಳಿಗೆ ಹೋಗೋದಿಲ್ಲ. ಹಾಗಾಗಿ ನಮ್ಗೆ ಈ ಪ್ರಕ್ರಿಯೆನಲ್ಲಿ ಪರಾಗಸ್ಪರ್ಶ ಆಗುತ್ತೆ, ಜೊತೆಗೆ ಅದರ ದೇಹ ಕೂಡ ಅದೇ ರೀತಿ ಮಾರ್ಪಾಡಾಗಿರುತ್ತೆ. ಏನಂತಂದ್ರೆ ಬಾಯಿ ನೀವು ನೋಡಿರ್ಬೋದು, ಚೀವಿಂಗ್ ಅಂಡ್ ಲ್ಯಾಪಿಂಗ್ ಟೈಪ್ ಆಫ್ ಮೌತ್ ಪಾರ್ಟ್ಸ್ ಅಂತ, ಅದು ಮಕರಂದ ಹೀರೋಕ್ಕೋಸ್ಕರ ಮಾರ್ಪಾಡು ಆಗಿರುತ್ತೆ. ಆಮೇಲೆ ಬಾಡಿ ತುಂಬಾ ಹೇರ್ಸ್ ಇರ್ತವೆ, ಹೇರ್ಸ್ ಇರೋದ್ರಿಂದ ಪರಾಗಸ್ಪರ್ಶಗಳು ಅಂಟ್ಕೊಂಡು ಬೇರೆ ಫಿಮೇಲ್ ಅಂಡಾಶಯಕ್ಕೆ ಮೆತ್ತಿಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪರಾಗಸ್ಪರ್ಶ ಚೆನ್ನಾಗುತ್ತೆ. ಜೊತೆಗೆ ಕಾಲ್ಗಳಲ್ಲಿ ಹಿಂಗಾಲಲ್ಲಿ ಪೋಲನ್ ಬಾಸ್ಕೆಟ್ ಅಂದ್ರೆ ಪರಾಗ ಪುಟ್ಟಿ ಅಂತ ಕರಿತೀವಿ, ಹಿಂಗಾಲನ ಮಾಡಿಫಿಕೇಶನ್ ಆಗಿ ಪರಾಗ ಪುಟ್ಟಿನಲ್ಲಿ ಪರಾಗವನ್ನು ತಗೊಂಡು ಹೋಗೋ ಟೈಮಲ್ಲಿ ಕೂಡ ನಮಗೆ ಪರಾಗಸ್ಪರ್ಶ ಕಾಣ್ತೀವಿ. ಆದರೆ ಇತರೆ ಸಾಲಿಟರಿ ಬೀಸ್ ಅಂದ್ರೆ ಬೇರೆ ಬಂಬಲ್ ಬೀಸ್ ಆಗಿರ್ಬೋದು ಅಥವಾ ಸಾಲಿಟರಿ ಬೀಸ್ ಈ ಕೆಲಸ ಯಥೇಚ್ಛವಾಗಿ ಮಾಡೋದಿಲ್ಲ, ಆಮೇಲೆ ಹೆಚ್ಚು ಸಮಯ ಕೆಲಸ ಕೂಡ ಮಾಡೋದಿಲ್ಲ. ಅದೇ ರೀತಿ ಯಾವುದೇ ಒಂದು ವಾತಾವರಣಕ್ಕೆ ಕೂಡ ಜೇನು ನೊಣಗಳು ತುಂಬಾ ಹೊಂದ್ಕೊಂತವೆ. ಬೇರೆ ಸಾಲಿಟರಿ ಬೀಸ್ ಅಥವಾ ಬಂಬಲ್ ಬೀಸ್ ಆದ್ರೆ ಬೇರೆ ಬೇರೆ ಕಡೆ ಹೋಗೋ ಚಾನ್ಸಸ್ ಇರ್ತವೆ. ಅದೇ ರೀತಿ ನಾನು ಹೇಳಿದಂಗೆ ದೇಹದ ಭಾಗ ಕೂಡ ತುಂಬಾ ಮಾರ್ಪಾಡಾಗಿರುತ್ತೆ. ಆಮೇಲೆ ಇತರ ಕೀಟ ಪರಾಗಸ್ಪರ್ಶಗಳಿಗೆ ಹೋಲಿಸಿದ್ರೆ ಜೇನು ನೊಣಗಳು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಗೆ ಕಡಿಮೆ ಪರಿಣಾಮ ಬೀರುತ್ತದೆ. ಇದಾದ್ಮೇಲೆ ನಮ್ಗೆ ಅಟ್ಲೀಸ್ಟ್ ಒಂದು ಜೇನು ಕೃಷಿ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಏನ್ ಅನುಕೂಲ ಪರಾಗಸ್ಪರ್ಶಕ್ಕೆ ಅಂತಂದ್ರೆ, ನಮಗೆ ಕಣ್ಣಿಗೆ ಕಾಣದೇ ಇರೋ ತರ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಯಾವ್ದಾನ ಜಮೀನಲ್ಲಿ ಇಟ್ಟಾಗ ನಿಮ್ ಮುಂಚೆ ಬರ್ತಿದ್ದ ಇಳುವರಿಗೂ ಮುಂದೆ ಬರುವಂತ ಇಳುವರಿಗೂ ಕನಿಷ್ಠ ಪಕ್ಷ 15-20% ಹೆಚ್ಚಳ ಆಗುತ್ತೆ. ಜೊತೆಗೆ ಹಣ್ಣು ಮತ್ತು ಬೀಜ ಬೆಳೆಗಳ ಪರಾಗಸ್ಪರ್ಶ 80% ಇದ್ರ ಮೇಲೆ ನಿಂತಿರುತ್ತೆ. ಅಂದ್ರೆ ಅದ್ ಏನಕ್ಕೆ ಒಳ್ಳೇದು ಅಂತಂದ್ರೆ ಅದರ ಅನುವಂಶಿಕತೆ ಅಂದ್ರೆ ಜೆನೆಟಿಕ್ ವೇರಿಯಬಿಲಿಟಿ ತುಂಬಾ ವ್ಯತ್ಯಾಸ ಆಗಿ ಏನ್ ಇನ್ಬ್ರೀಡ್ ಲೈನ್ಸ್ ಬರ್ತಾವಲ್ಲ ಅದು ತುಂಬಾ ಡಿಫ್ರೆಂಟ್ ಆಗಿ ಬರ್ತವೆ, ಆಮೇಲೆ ಸುಪೀರಿಯರ್ ಕ್ಯಾರೆಕ್ಟರ್ಸ್ ನ ರಿಟೈನ್ ಮಾಡ್ಕೊಂತವೆ. ಅದೇ ರೀತಿ ಬೀಜ ಉತ್ಪಾದನೆಯಲ್ಲಿ ಜೇನಿನ ಒಂದು ಪರಾಗಸ್ಪರ್ಶದಿಂದ ಏನು ಅನುಕೂಲ ಅಂದ್ರೆ, ಇದು ಹೆಚ್ಚಿನ ಪೌಷ್ಟಿಕಾಂಶ ಮತ್ತು ಪರಿಮಳಯುಕ್ತ ಹಣ್ಣುಗಳು ರೂಪುಗೊಳ್ಳುತ್ತವೆ. ಆಮೇಲೆ ಸಸ್ಯಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಆಮೇಲೆ ಬೀಜಗಳ ಸಂಖ್ಯೆ ಮತ್ತು ಗಾತ್ರ ಹಾಗೂ ಬೆಳೆಗಳ ಇಳುವರಿಯಲ್ಲಿ ಇದರ ಪಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಣ್ಣುಗಳ ಗುಂಪನ್ನು ಕೂಡ ಹೆಚ್ಚಿಸುತ್ತದೆ, ಹಣ್ಣು ಉದುರಿಕೆ ಕೂಡ ಕಡಿಮೆ ಆಗುತ್ತದೆ. ಆಮೇಲೆ ಎಣ್ಣೆ ಬೀಜದಲ್ಲಿ ಎಣ್ಣೆ ಅಂಶ ಹೆಚ್ಚಾಗಿ ಆಗುತ್ತೆ. ಆಮೇಲೆ ರೋಗಗಳು ಮತ್ತು ಕೀಟಗಳಿಗೆ ರೆಸಿಸ್ಟೆನ್ಸ್ ಪವರ್ ಕೂಡ ಪ್ಲಾಂಟ್ ಅಲ್ಲಿ ಇನ್ಬಿಲ್ಟ್ ಜಾಸ್ತಿ ಆಗುತ್ತೆ. ಹೀಗೆ ಈ ಜೇನು ನೊಣ ಏನಿದೆಯೋ ಇದು ಮಾಡ್ತಕ್ಕಂತಹ ಪರಾಗಸ್ಪರ್ಶ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂತಹ ಒಂದು ಪರಾಗಸ್ಪರ್ಶ. ಬೇರೆ ಯಾವುದೇ ಕೀಟಗಳು ಪರಾಗಸ್ಪರ್ಶ ಮಾಡುವುದಕ್ಕಿಂತಲೂ ಕೂಡ, ಸ್ವಾಭಾವಿಕವಾಗಿ ಪರಾಗಸ್ಪರ್ಶ ಆಗುವುದಕ್ಕಿಂತಲೂ ಕೂಡ ಈ ಜೇನು ನೊಣಗಳನ್ನ ಬಳಕೆಯನ್ನ ಮಾಡಿಕೊಂಡು ಪರಾಗಸ್ಪರ್ಶವನ್ನ ಮಾಡ್ತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅನ್ನುವಂಥದ್ದು. ಇಷ್ಟೆಲ್ಲ ಅನುಕೂಲ ಇರತಕ್ಕಂತಹ ಈ ಒಂದು ಜೇನು ನೊಣಗಳು ಏನಿದ್ದಾವೋ ಅದು ಇವತ್ತು ಅಳಿವಿನ ಅಂಚಿಗೆ ಬಂದಿದೆ ಅನ್ನುವಂಥದ್ದು ದೊಡ್ಡ ಆಘಾತಕಾರಿಯಾದಂತಹ ಒಂದು ವಿಷಯ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ಕೃಷಿಯ ಹೆಸರಿನಲ್ಲಿ ಏನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕೀಟನಾಶಕಗಳು ಮತ್ತೆ ರೋಗನಾಶಕಗಳು, ಇತ್ತೀಚೆಗೆ ಕಳೆನಾಶಕಗಳನ್ನ ಬಳಕೆಯನ್ನ ಮಾಡ್ತಾ ಇದ್ದೇವೋ, ಇದು ಒಂದು ಅನಾನುಕೂಲವಾದಂತಹ ಒಂದು ವಾತಾವರಣವನ್ನ ಜೇನು ನೊಣಗಳಿಗೆ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಜೇನು ನೊಣಗಳು ಹೆಚ್ಚು ಸಾವನ್ನ ಅಪ್ತಾ ಇದ್ದಾವೆ, ವಲಸೆಯನ್ನ ಹೋಗ್ತಾ ಇದ್ದಾವೆ, ಈ ತರಹದ ಸಮಸ್ಯೆಗಳು ಇದ್ದಾವೆ. ಕೀಟನಾಶಕಗಳನ್ನ ಬಳಕೆ ಮಾಡಿಕೊಂಡೂ ಕೂಡ ಜೇನು ನೊಣಗಳನ್ನು ಕೂಡ ನಾವು ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಹೇಗೆ ಒಂದು ಸಮತೋಲನವನ್ನ ಸಾಧಿಸಬೇಕಾಗುತ್ತೆ? ರೈತರು ಹುಳುಗಳು ಕಂಡ ತಕ್ಷಣ ಕೀಟನಾಶಕ ಹೊಡೆಯುವ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನೊಂದು, ವಿವೇಚನೆಗಿಂತ ಅತಿ ಹೆಚ್ಚಾಗಿ ಕೀಟನಾಶಕಗಳನ್ನ ಬಳಸ್ತಾ ಇದೀವಿ. ಕಳೆನಾಶಕ ಕೂಡ ನಾವು ಬಳಸೋದನ್ನ ತುಂಬಾ ವಿಚಾರ ಮಾಡಬೇಕು. ಯಾಕಂತಂದ್ರೆ ಕಳೆಗಳಲ್ಲಿ ಬರುವಂತಹ ಒಂದು ಹೂಗಳು ಕೂಡ ಮಕರಂದ ಮತ್ತು ಪರಾಗವನ್ನು ತಗೊಂಡ್ಬರುವಂತ ಕೆಲಸ ಜೇನುನೊಣ ಮಾಡ್ತವೆ. ಹಾಗಾಗಿ ಕೆಲವು ಅಂಶಗಳನ್ನ ನಾವು ಗಮನ ಇಡಬೇಕು ಅಂತಂದ್ರೆ, ನಾವು ಕೀಟನಾಶಕ ಅಥವಾ ಕಳೆನಾಶಕ ಹೊಡೆಯೋಕ್ಕಿಂತ ಮುಂಚೆ ಯಾವ ಭಾಗ ಹೊಡಿಬೇಕು ಅಂತಂದ್ರೆ, ಹೂ ಬಿಡೋಕ್ಕಿಂತ ಮುಂಚೆ ನಾವು ಆದಷ್ಟು ಕೀಟನಾಶಕಗಳನ್ನ ಹೊಡಿಬೇಕು. ಆಮೇಲೆ ಹೂ ಬಿಡುವ ಪೂರ್ವದಲ್ಲಿ ಲಾಂಗ್ ರೆಸಿಡ್ಯುಯಲ್ ಎಫೆಕ್ಟ್ ನ ಪ್ರೀ ಬ್ಲೂಮ್ ಸ್ಟೇಜ್ ಅಲ್ಲಿ ಹೊಡಿಬಾರ್ದು. ಅಂದ್ರೆ ಹೂ ಬಿಡೋಕ್ಕಿಂತ ಮುಂಚೆ ಲಾಂಗ್ ರೆಸಿಡ್ಯು ಅಂದ್ರೆ ಹೂ ಇನ್ನೇನು ಬಂದು ಚೆನ್ನಾಗೋ ತನಕನೂ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟಿ ಇರುವಂತ ಕೆಮಿಕಲ್ ನ ಅವಾಯ್ಡ್ ಮಾಡಬೇಕು. ಜೊತೆಗೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂದ್ರೆ ಒಂದ್ ಕಡೆ ಹಾಕಿದ್ರೆ ಇಡೀ ಪ್ಲಾಂಟ್ ವಿಷ ಆಗಂತಹ ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟಿಸೈಡ್ಸ್ ನ ಸ್ಪ್ರೇ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಯಾಕಂತಂದ್ರೆ ಈಗ ಎಲೆ ತಿನ್ನೋ ಕೀಟಗಳಿಗೆ ನಾವು ಇನ್ಸೆಕ್ಟಿಸೈಡ್ ಹೊಡಿತೀವಿ ಅನ್ಕೊಳ್ಳಿ, ಅದು ಹೂವಿನಲ್ಲೂ ಕೂಡ ವಿಷ ಆಗಿರುತ್ತೆ. ಈ ದುಂಬಿಗಳು ಅಥವಾ ಈ ನಮ್ಮ ಜೇನು ಹುಳು ಪರಾಗಸ್ಪರ್ಶ ಮಾಡಲು ಅಥವಾ ಮಕರಂದ ತಗೊಳಕ್ಕೆ ಬಂದಾಗ ಹೂ ಕೂಡ ವಿಷ ಆಗಿರುತ್ತೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಹೂ ಬಿಡುವ ಸಸ್ಯಗಳಿಗೆ ವಿಶೇಷವಾಗಿ ಕೀಟನಾಶಕಗಳು ಮತ್ತು ಮೈಟಿಸೈಡ್ ಅಥವಾ ಕಳೆನಾಶಕಗಳು, ಯಾವುದೇ ಕೀಟನಾಶಕಗಳನ್ನು ಹಾಕುವುದನ್ನು ತಪ್ಪಿಸಬೇಕು. ಕಳೆಗಳು ಸೇರಿದಂತೆ ಹತ್ತಿರದ ಹೂ ಬಿಡುವ ಸಸ್ಯಗಳಿಗೆ ಏನಾದರೂ ಲೇಬಲ್ ಅಲ್ಲಿ ತೋರಿಸಿ ನಿಮ್ಗೆ ಈ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಹೊಡಿಬೇಕು ಅಂತ ಇದ್ದ ಕಳೆನಾಶಕ ಆಗಿರ್ಬೋದು ಅಥವಾ ಸುತ್ತಮುತ್ತಲಿರುವ ಕ್ರಾಪ್ಸ್ ಏನಿರುತ್ತಲ್ಲ, ನಮ್ಗೆ ಹೂ ಬಿಡೋ ಟೈಮಲ್ಲೇ ರೆಕಮೆಂಡೇಶನ್ ಇದೆ ಅಂತಂದ್ರೆ ಅದನ್ನ ಹೊಡಿಲೇಬೇಕು ಅಂತಂದ್ರೆ ನೀವು ಸೂರ್ಯಾಸ್ತ ಅಂದ್ರೆ ಈವ್ನಿಂಗ್ ಅಥವಾ ಲೇಟ್ ಈವ್ನಿಂಗ್ ಟೈಮಲ್ಲಿ ನೀವು ಹೊಡೆಯೋದ್ರಿಂದ ಆ ಟೈಮಲ್ಲಿ ಹನಿಬೀಸ್ ಆಕ್ಟಿವಿಟೀಸ್ ಇರೋದಿಲ್ಲ. ಆಮೇಲೆ ನೀವು ಹೆಚ್ಚಿನದಾಗಿ ಗ್ರಾನ್ಯುಲರ್ ಇನ್ಸೆಕ್ಟಿಸೈಡ್ಸ್ ಅಂದ್ರೆ ಹರಳು ರೂಪದಲ್ಲಿ ಬರುವಂತಹ ಇನ್ಸೆಕ್ಟಿಸೈಡ್ಸ್ ಪ್ರಿಫರ್ ಮಾಡಬೇಕು. ಆಮೇಲೆ ಗ್ರೌಂಡ್ ಅಪ್ಲಿಕೇಶನ್ ಅಂದ್ರೆ ಬೇರಿನಿಂದ ಇರುವಂತಹ ಒಂದು ಕೀಟನಾಶಕಗಳನ್ನ ಗ್ರೌಂಡ್ ಅಪ್ಲಿಕೇಶನ್ ಮಾಡೋದ್ರಿಂದ ನಾವು ಹೆಚ್ಚಿನದಾಗಿ ಜೇನುನೊಣಗಳ ಕ್ರಿಯೆಯಲ್ಲಿ ಏನು ಎಫೆಕ್ಟ್ ಆಗಲ್ಲ. ಆಮೇಲೆ ರಿಪೆಲೆಂಟ್ಸ್ ಅಂತ ಕರಿತೀವಿ, ಅಂದ್ರೆ ಬೇವಿನ ಎಣ್ಣೆ ಅಥವಾ ಕ್ಲೋ ಆಯಿಲ್ ಅಂತ ಕರಿತೀವಿ, ಲವಂಗ ಎಣ್ಣೆ ಅಥವಾ ಗಾರ್ಲಿಕ್ ಆಯಿಲ್, ಇತರ ಎಲ್ಲ ನಾವು ಎಲ್ಲಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿರ್ತಿರೋ ಅಲ್ಲಿ ನಾವು ಸಿಂಪರಣೆ ಮಾಡೋದ್ರಿಂದ ವಾಸನೆಗೇನೆ ಜೇನು ಹುಳಗಳು ಬರೋದಿಲ್ಲ. ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಸ್ಪ್ರೇ ತಗೊಂಡಿದ್ದೀರಾ ಅಂತಂದ್ರೆ ಸುತ್ತಮುತ್ತಲಿನಿರುವ ಜೇನು ಕೃಷಿಕರಿಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸರ್ವಿಸ್ ಕೊಡ್ತಾ ಇರುತ್ತೆ. ಹಾಗಾಗಿ ಅವ್ರನ್ನ ನೀವು ಕಾನ್ಫಿಡೆನ್ಸ್ ತಗೊಂಡು ನೀವು ಈ ತರ ಸ್ಪ್ರೇ ತಗೊಂಡಿದೀವಿ ಅಂತ ಅವರಿಗೆ ಅಡ್ವಾನ್ಸ್ ಆಗಿ ನೀವು ಹೇಳಿದ್ರೆ ಅಟ್ ಲೀಸ್ಟ್ ಅವರು ಇಟ್ಟಿರುವಂತಹ ಬಿ ಬಾಕ್ಸ್ ಗಳನ್ನ ಸೇಫರ್ ಝೋನಿಗೆ ಒಂದ್ ಕಡೆ ಇಡುವಂತ ಒಂದು ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇದು ಮ್ಯೂಚುವಲ್ ಆಗಿ ಮಾಡುವಂತ ಒಂದು ಕೆಲಸ. ಹಾಗಾಗಿ ನಾವು ಈ ಕೆಲಸದಿಂದ ಮಾಡೋದ್ರಿಂದ ನಾವು ಜೇನು ಹುಳುಗಳನ್ನ ಅಥವಾ ಜೇನು ಕುಟುಂಬಗಳನ್ನ ನಾವು ಉಳಿಸ್ಕೋಬಹುದು. ಎಲ್ಲಿ ನಾವು ಕೀಟನಾಶಕ ಅಥವಾ ಬೇರೆ ಕಳೆನಾಶಕ ಸಿಂಪರಣೆ ಮಾಡ್ತೀವೋ ಅಲ್ಲಿ ನೀರು ನಿಂತಿರುತ್ತಲ್ಲ, ಆ ನೀರನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬೇಕು ಅಥವಾ ನೀರು ಇರುವಂತ ಪ್ಲೇಸಸ್ ಗಳನ್ನ ಮುಚ್ಚಿಡಬೇಕು. ಯಾಕಂದ್ರೆ ಈ ನೀರು ಏನ್ ಮಾಡುತ್ತೆ ಅಂದ್ರೆ ನೀರು ತಗೊಂಡೋಗಿ ಕಾಲೋನಿನಲ್ಲಿ ಜೇನು ಗೂಡುಗಳನ್ನ ಇಟ್ಟು ಅದು ಟೆಂಪರೇಚರ್ ನ ರೆಗ್ಯುಲೇಷನ್ ಮಾಡೋದಕ್ಕೋಸ್ಕರ ನೀರು ತಗೊಂಡೋಗೋ ಟೈಮಲ್ಲಿ ಕೂಡ ಬಿ ಪಾಯ್ಸನಿಂಗ್ ಆಗುತ್ತೆ. ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಭಾಗದಲ್ಲಿ ನಮ್ಮ ಜೇನು ಕೃಷಿಕರು ಮಾಡ್ತಾ ಇದಾರಲ್ಲ ಕಾಲೋನೀಸ್ ನ ನಾವು ಉಳಿಸಬಹುದು. ಹಾಗಾಗಿ ಪರಾಗಸ್ಪರ್ಶ ಕೂಡ ತುಂಬಾ ಚೆನ್ನಾಗಿ ಯಥೇಚ್ಛವಾಗಿ ಆಗುತ್ತೆ. ಹೀಗೆ ನಾವು ಇವತ್ತು ಅಳಿವಿನ ಅಂಚಿನಲ್ಲಿರತಕ್ಕಂತಹ ಈ ಜೇನು ನೊಣಗಳೇನಿದ್ದಾವೋ ಇವುಗಳನ್ನ ತಾವು ಇದುವರೆಗೆ ಹೇಳಿದಂತಹ ಕ್ರಮಗಳನ್ನು ಅನುಸರಿಸಿ ರಕ್ಷಣೆಯನ್ನ ಮಾಡಬಹುದು, ನಮ್ಮ ಒಳಿತಿಗೆ ಅವುಗಳ ಸೇವೆಯನ್ನ ಬಳಕೆಯನ್ನ ಮಾಡಿಕೊಳ್ಳಬಹುದು. ಈ ಜೇನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ದೂರವಾಣಿ ಸಂಖ್ಯೆ 9964282968. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9964282968. ಒಳ್ಳೆಯದು ಸೈಯದ್ ಇಮ್ರಾನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಗೆ ಸಂಬಂಧಪಟ್ಟಂತಹ ಸಮಗ್ರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜೇನು ಕೃಷಿಯ ಮಹತ್ವ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸೈಯದ್ ಇಮ್ರಾನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು, ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ನಮ್ಮ ರಾಜ್ಯದಲ್ಲಿ ರಾಗಿ ಒಂದು ಪ್ರಮುಖ ಆಹಾರ ಬೆಳೆ. ಈ ಬೆಳೆಯನ್ನು ಸುಮಾರು 6.41 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದ್ದು ಒಟ್ಟು ಉತ್ಪಾದನೆ 11.64 ಲಕ್ಷ ಟನ್ಗಳಷ್ಟು ಮತ್ತು ಸರಾಸರಿ ಇಳುವರಿ 1816 ಕೆಜಿ ಪ್ರತಿ ಹೆಕ್ಟೇರ್ಗೆ ಸಿಗ್ತಾ ಇದೆ. ಈ ಬೆಳೆಯನ್ನು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ತುಮಕೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಖ್ಯ ಬೆಳೆಯಾಗಿ ಹಾಗೂ ಜೋಳ, ಅಲಸಂದೆ, ಹುಚ್ಚೆಳ್ಳು, ತೊಗರಿ, ಅವರೆ, ನವಣೆ, ಎಳ್ಳು ಇತ್ಯಾದಿ ಬೆಳೆಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತು ಮಿಶ್ರ ಬೆಳೆಯಾಗಿ ಬೆಳೀತಿದ್ದಾರೆ. ಆದ್ದರಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳನ್ನು ರಾಗಿಯ ಕಣಜ ಅಂಥೇಳಿ ಕರೆಯಲಾಗುತ್ತೆ. ಈ ಹಿಂದೆ ಬೆಳೆಯನ್ನು ಮಳೆಯಾಶ್ರಿತ ಬೆಳೆಯಾಗಿ ಕಾರ್ ರಾಗಿ ಮತ್ತು ಹೈನುರಾಗಿ ಎಂಬುದಾಗಿ ಬೆಳೆಯಲಾಗ್ತಾ ಇದ್ದು ಈಗ ಈ ಬೆಳೆಗಳಲ್ಲಿ ಆದಂತಹ ಅವಿರತ ಸಂಶೋಧನೆಯಿಂದಾಗಿ ವಿವಿಧ ಕಾಲಗಳಿಗೆ ಸೂಕ್ತವಾದ ಹಾಗೂ ಬೆಂಕಿ ರೋಗಕ್ಕೆ ನಿರೋಧಕತೆಯುಳ್ಳ ರಾಗಿ ತಳಿಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಇವರಿಂದ ಬಿಡುಗಡೆಯನ್ನ ಮಾಡಲಾಗಿದ್ದು ಅವುಗಳ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಅಲ್ಪಾವಧಿ ತಳಿಗಳು.